ಪ್ರಾಣಿಗಳನ್ನು ಕೂಡ, ಅವುಗಳನ್ನು ಬೇಕು ಬೇಡಿಕೆಗಳನ್ನು ಕೂಡ ನಾವು ಪೂರೈಸಬೇಕು ಅನ್ನುವಂಥ ವಿಷಯ, ಇದು ಎಷ್ಟರ ಮಟ್ಟಿಗೆ ನಿಜ? ಖಂಡಿತವಾಗಿಯೂ ನಿಜ ಸರ್. ಯಾಕಂದ್ರೆ ಕೃಷಿಯಲ್ಲಿ ನಾವು ರಾಸಾಯನಿಕ ಬಳಸಿದಂತೆ ಮತ್ತೆ ನಮ್ಮ ಪರಿಸರಕ್ಕೂ ಅದರಿಂದ ಹಾನಿ ಉಂಟು, ಜಾನುವಾರುಗಳಿಗೆ ಹಾನಿ ಉಂಟು, ಜೊತೆಗೆ ಜೇನು ಕುಟುಂಬಗಳಿಗೆ, ಅದ್ರ ಜೊತೆಗೆ ನಮ್ಮ ಆರೋಗ್ಯ, ಮನುಷ್ಯನ ಆರೋಗ್ಯದ ಮೇಲೂ ತುಂಬಾನೇ ಎಫೆಕ್ಟ್ ಉಂಟು. ಹಾಗಾಗಿ ಮತ್ತೆ ಮೇಯ್ನ್ ಆಗಿ ನಮ್ಗೆ ಬೇಕಾಗುದು ಭೂಮಿಯಲ್ಲಿರುವಂತಹ ಎರೆಹುಳಗಳ ಮೇಯ್ನ್ ಕಾರ್ಯ, ನಮ್ಮ ಕೃಷಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ಹೇಳುದು ಭೂಮಿಯ ಕರುಳು. ಭೂಮಿಯ ಕರುಳು ಅನ್ನೋದು, ಅವುಗಳನ್ನ ನಾವು ಸಂರಕ್ಷಿಸಿದಷ್ಟು ನಮ್ಗೆ ಬೆಳೆ ಉತ್ತಮವಾಗಿ ಬರುತ್ತೆ. ಎರೆಹುಳು ಗೊಬ್ಬರ ಮೇಯ್ನ್ ನಮಗೆ, ಮೇಯ್ನ್ ಪ್ಲಸ್ ಪಾಯಿಂಟ್ ರೈತರಿಗೆ. ಎರೆಹುಳು ಗೊಬ್ಬರ ಇದ್ದಂತೆ, ಅವನ ತೋಟದಲ್ಲಿ ಎರೆಹುಳು ಇದ್ದರಂತೆ ಅವನು ಏನೋ ಒಂಥರ ಅದೊಂದು ಲಾಭ ಇದ್ದಾಗೆ. ಈ ರಸಗೊಬ್ಬರ ಆಗ್ಬಹುದು ಅಥವಾ ಕ್ರಿಮಿನಾಶಕಗಳಾಗಬಹುದು, ಇವುಗಳಿಂದಾಗಿ ಮಣ್ಣು ಅಥವಾ ಮತ್ತೆ ಪರಿಸರ ಯಾವ ರೀತಿ ಹಾನಿಗೆ ಒಳಗಾಗ್ತದೆ? ರಸಗೊಬ್ಬರಗಳ ಬಳಕೆ ಅಂತ ಹೇಳಿದ್ರೆ, ರಸಗೊಬ್ಬರ ಬಳಕೆಯಿಂದಾಗಿ ನಾವು ಒಂದೇ ಮಣ್ಣು, ಈಗ ಒಂದು ಏನಾದ್ರೂ ಒಂದು ರಸಗೊಬ್ಬರವನ್ನು ಮಣ್ಣಿಗೆ ಹಾಕಿಸಿದಾಗ ಅಲ್ಲಿ ಲವಣಾಂಶಗಳು ಅಂತ ಉತ್ಪತ್ತಿಯಾಗುತ್ತೆ, ಅದರಲ್ಲಿರುವ ಲವಣಾಂಶಗಳು. ಆ ಲವಣಾಂಶಗಳು ಜಾಸ್ತಿ ಆದಷ್ಟು ಬೆಳೆ ಕಡಿಮೆ ಬರುತ್ತೆ. ಬೆಳೆ ಕಡಿಮೆ ಆದಷ್ಟು ಅದು ಎಷ್ಟು ಬೆಳೆ ಕಡಿಮೆ ಬರುತ್ತೆ ಅಂದ್ರೆ, ಹಂತ ಹಂತವಾಗಿ ಆತ ಎಷ್ಟು ಇದು ಹಾಕಿದ್ರು ಕೂಡ, ಸಾರಗಳನ್ನು ಹಾಕಿದ್ರು ಕೂಡ ರಾಸಾಯನಿಕ ಬೆಳೆನೇ ಬರುವುದಿಲ್ಲ ಅಂತ ಬಂಜರು ಪ್ರದೇಶ ಆಗಿರುತ್ತೆ ಅದು. ಅಷ್ಟೊಂದು ಎಫೆಕ್ಟ್ಗಳು ಅಲ್ಲಿ ಇರುವಂತಹ ಉಪಯುಕ್ತವಾದಂತ ಬ್ಯಾಕ್ಟೀರಿಯಾಗಳು ನಾಶ ಆಗಿ ಅದರಿಂದ ನಮ್ಗೆ ತುಂಬಾ ಎಫೆಕ್ಟ್ ಇರುತ್ತೆ. ಯಾಕಂದ್ರೆ ನಾನು ಬೆಳಗಾಂ ಒಂದು ಕೃಷಿ ಅಧ್ಯಯನ ಪ್ರವಾಸ ಹೋದಾಗ ಅಲ್ಲಿ ಒಂದು ಊರನ್ನು ನೋಡಿದೆ, ಅಲ್ಲಿ ಒಂದು ಸಾಧಾರಣ ಒಂದು ಜಿಲ್ಲೆನೆ ಬಂಜರಾಗಿ ಹೋಗಿದೆ. ಬಂಜರಾಗಿ ಯಾಕಂದ್ರೆ ರಾಸಾಯನಿಕ ಬಳಕೆಯಿಂದಾಗಿ. ಎಷ್ಟು ಬಳಕೆ ಅಂದ್ರೆ ಅಲ್ಲಿ ಕೃಷ್ಣಾ ನದಿ ತಟ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಅಲ್ಲಿ ಫ್ರೀ ಕರೆಂಟ್ ಸಿಕ್ತು. ಫ್ರೀ ಕರೆಂಟ್ ಸಿಕ್ತು ಅಂತ ಹೇಳಿದ್ರು, ಇವರೇನು ಕೃಷಿ ಮಾಡಿದ್ರು, ಬೆಳಿಗ್ಗೆ ಸ್ವಿಚ್ ಹಾಕಿದ್ರು ಸಂಜೆ ಅದು ಕರೆಂಟ್ ಹೋದಾಗ ಆನ್ ಆಫ್ ಆಗುತ್ತೆ, ಕರೆಂಟ್ ಬಂದಾಗ ಆನ್ ಆಗುತ್ತೆ. ಅದೇನಂದ್ರೆ ಹಂತ ಹಂತವಾಗಿ ನೀರು ಯಥೇಚ್ಛ ನೀರ್ ಬಿಟ್ಟು, ಕೃಷಿಗೆ ಕಬ್ಬು ಬೆಳೆಯದಂತ ಭತ್ತ ಜೋಳ ಅಂತ ಹೇಳಿ ಯಥೇಚ್ಛವಾಗಿ ನೀರ್ ಬಿಟ್ಟಾಗ ಅದು ಬೆಳೆ ಕಡಿಮೆ ಬಂತು. ಬೆಳೆ ಕಡಿಮೆ ಬಂದಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ರಾಸಾಯನಿಕವನ್ನು ಜಾಸ್ತಿ ಬೆಳೆಸಿದ್ರು, ರಾಸಾಯನಿಕ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ರು. ಪ್ರತಿ ವರ್ಷ ಬೆಳೆ ಕಡಿಮೆ ಬಂದಂಗೂ ರಾಸಾಯನಿಕನು ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಹಂತ ಹಂತವಾಗಿ ಸುಮಾರು 10-15 ವರ್ಷದ ನಂತರ ಆ ಭೂಮಿ ಯಾವ ರೀತಿ ಬಂತಂದ್ರೆ ಸಂಪೂರ್ಣ ಬಂಜರಾಗಿ ಹೋಗಿ ಒಂದು ಹುಲ್ಲು ಸಮೇತ ಹುಟ್ಟದಂತ ಪರಿಸ್ಥಿತಿ ಬಂದಿದೆ. ಸಾವಿರಾರು ಎಕರೆ ಬೆಳಗಾವಿ ಅಂದ್ರೆ ನಾನು ನೋಡಿದಂತ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಾನು ಅಧ್ಯಯನ ಪ್ರವಾಸ ಹೋದಾಗ ಕಣ್ಣಾರೆ ಕಂಡಂತ ಅಷ್ಟು ಬಂಜರ. ಆವತ್ತು ನನಗೆ ನಿಜವಾಗಿ ನಾನು ರಾಸಾಯನಿಕದಿಂದ ಏನು ಸಮಸ್ಯೆ ಆಗುತ್ತೆ ಅಲ್ಲಿ ಕಣ್ಣಾರೆ ಕಂಡು ಬಂದೆ. ಇವತ್ತಿಗೂ ಇದೆ ಅಲ್ಲಿ ಒಂದು ಹುಲ್ಲು ಸಮೇತ ಹುಟ್ಟಿದಷ್ಟು. ಯಾಕಂದ್ರೆ ನಾವು ಕೇಳಿ ಹಿರೋಶಿಮಾ ನಾಗಸಾಕಿ ಅಲ್ಲಿ ಅಣುಬಾಂಬ್ ಹಾಕಿದ್ದೆ ಒಂದು ಹುಲ್ಲು ಕಡ್ಡೆ, ನಮ್ಮ ರಾಸಾಯನಿಕವೂ ಆ ಕೆಲಸ ಮಾಡುತ್ತೆ. ಬಟ್ ಒಂದೇ ಸಾರಿ ಮಾಡುವುದಿಲ್ಲ, ಹಂತ ಹಂತವಾಗಿ ಮಾಡುತ್ತೆ ಅದು. ಆಚೆ ಅಷ್ಟು ಎಫೆಕ್ಟ್ ಇದೆ. ಈಗ ಪರಿಸರ ಅಥವಾ ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂತಹದ್ದು ಸಾವಯವ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು? ಈಗ ಹಟ್ಟಿ ಗೊಬ್ಬರ ಅಂತ ಹೇಳ್ತೀವಿ, ಎರೆಗೊಬ್ಬರ ಅಂತ ನೀವು ಹೇಳಿದ್ರಿ, ಜೊತೆಗೆ ಇತ್ತೀಚೆಗೆ ಜೀವಾಮೃತ ಅಂತ ಬಳಕೆ ಮಾಡ್ತಾರೆ, ಮತ್ತೆ ಕೋಳಿ ಗೊಬ್ಬರ ಮತ್ತೆ ಎರೆಗೊಬ್ಬರ ಬೇರೆ ಬೇರೆ ಗೊಬ್ಬರ ರೀತಿಯಲ್ಲಿ ನಾವು ಹಾಕ್ತೀವಿ, ನೀವು ಯಾವ ರೀತಿ ಅಳವಡಿಸಿಕೊಂಡಿದ್ರಿ? ನಾವು ಏನಂದ್ರೆ ನಮ್ಮ ಮನೆಯಲ್ಲಿ ಹೈನುಗಾರಿಕೆ ಇದೆ, ಹೈನುಗಾರಿಕೆ ಮಾಡ್ತಾ ಇದ್ವ, ಹಾಗಾಗಿ ಗೋಬರ್ ಗ್ಯಾಸ್ ಅನ್ನ ಅನುಷ್ಠಾನ ಮಾಡಿದೀವಿ ನಾವು. ದಿನ ಬಂದು ಗೋಬರ್ ಗ್ಯಾಸ್ ಆ ಸ್ಲರಿಗಳನ್ನು ಹೆಚ್ಚಾಗಿ ಉಪಯೋಗಿಸ್ತೀವಿ ಬೆಳೆಗಳಿಗೆ, ಅದು ಎಲ್ಲದಕ್ಕೂ ಹಾಕ್ಬಹುದು ಗದ್ದೆಗಳಿಗೆ ಹೆಚ್ಚಾಗಿ. ಅಂದ್ರೆ ನಾನು ತರಬೇತಿ ಮಾತ್ರ ರಾಸಾಯನಿಕ ಮತ್ತೆ ಸಾವಯವ ಎರಡೂ ತರಬೇತಿ ಪಡೆದಿದ್ದೀನಿ, ಹಾಗಾಗಿ ಜೀವಾಮೃತ ಅದೆಲ್ಲ ತರಬೇತಿ ತಗೊಂಡಿದ್ದೀನಿ. ಆದ್ರೆ ನಾವು ಹೆಚ್ಚಾಗಿ ನಾನು ಬೆಳೆಸೋದಂತ ಹೇಳಿದ್ರೆ ನಮ್ಮ ನಾನು ಬೆಳೆದಿದ್ದು ತುಂಡು ಭೂಮಿ ಕೃಷಿ, ಸಣ್ಣ ಸಣ್ಣ ಭೂಮಿಗಳಲ್ಲಿ. ಹಾಗಾಗಿ ನಾನು ಅದನ್ನೇ ಒಂದು ಸವಾಲಾಗಿ ತಗೊಂಡು ತುಂಡು ಭೂಮಿಯಲ್ಲಿ ಏನೆಲ್ಲ ಬಳಸ್ಬೋದು. ಕೆಲವರು ಹೇಳ್ತಾರೆ ಎಕರೆಗಟ್ಟಲೆ ಜಾಗ ಬೇಕಂತ ಹೇಳಿ, ನಾನು ಅದನ್ನೇ ಆಯ್ಕೆ ಮಾಡಿಕೊಂಡು ಸಾವಯವ ರೀತಿಯಲ್ಲೇ ಈ ಸ್ಲರಿಗಳನ್ನ ಉಪಯೋಗಿಸಿಕೊಂಡು ಗೊಬ್ಬರ ಇದು ಹಾಕೊಂಡು ಅದರಿಂದಾನೇ ನಾನು ಇದು ಮಾಡಿದೆ. ಆಚೆ ಸಾಮಾನ್ಯ ಈಗ ಅಡಿಕೆ ತೋಟದಲ್ಲಿ ಸ್ಲರಿ ಬಳಕೆ ಮಾಡುವಂತವ್ರು ಹೇಳುವಂತಹದ್ದು ನೈಟ್ರೋಜನ್ ಅಂಶ ಜಾಸ್ತಿ ಆಗ್ತದೆ, ಪೊಟ್ಯಾಶ್ ಫಾಸ್ಫೇಟ್ನ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿ, ಇದನ್ನ ಒಂದು ಸಮತೋಲನ ಮಾಡುವುದು ಹೇಗೆ? ಅಡಿಕೆ ಕೃಷಿ ಅಷ್ಟೊಂದು ಇದಿಲ್ಲ ಸರ್ ನಮ್ಮ ಕಡೆ. ನಿಮ್ಮ ಒಂದು ತರಕಾರಿ ಕೃಷಿಯಲ್ಲಿ ಹೇಳಿ. ತರಕಾರಿ ಕೃಷಿ ನನಗೆ ತಿಳಿದ ಮಟ್ಟಿಗೆ ನಾನು ರಾಸಾಯನಿಕ ಮೊದಲು ಮಾಡ್ತಾ ಇದ್ದೆ, ಮೊದಲು ನಮ್ಮ ತಂದೆಯವರೆಲ್ಲ ಮಾಡ್ತಾ ಇದ್ರು, ಆಗ ಬೆಳೆ ತುಂಬಾ ಕಡಿಮೆ ಇತ್ತು. ಈಗ ನಮ್ಗೆ ಏನಂದ್ರೆ ರಾಸಾಯನಿಕ ಮುಕ್ತ ಇದಾಗಿದೆಯಲ್ಲ, ಸಾವಯವದಿಂದಾಗಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತದೆ, ಮಣ್ಣಿನ ಬಣ್ಣ ಸಮೇತ ಚೇಂಜ್ ಆಗ. ಮೊದಲು ನಮ್ದಂದ್ರೆ ಕರಾವಳಿ ಸಮುದ್ರ ತೀರ ಪ್ರದೇಶ, ನಾವು ನಮ್ಮ ಮನೆ ಅಕ್ಕಪಕ್ಕ ಗದ್ದೆಯನ್ನು ನಾವು ಹೋಲಿಸಿದಾಗ, ಗದ್ದೆಯಲ್ಲಿ ಹೋಲಿಸಿದಾಗ ಅಲ್ಲಿ ರಾಸಾಯನಿಕ ಕೆಲವರು ಯೂಸ್ ಮಾಡ್ತಾರೆ ಹೆಚ್ಚಾಗಿ, ನಾವು ಸಾವಯವ ಮಾಡುದು ನಾವೇ. ಅಲ್ಲಿ ಅಕ್ಕಪಕ್ಕದ ಗದ್ದೆಯನ್ನು ನಾವು ಬೇಸಿಗೆಯಲ್ಲಿ ನೋಡಿದಾಗ ಅವ್ರ ಹೊಯ್ಗೆ ಬಿಳಿಯಾಗಿರುತ್ತೆ, ನಮ್ಮ ಗದ್ದೆ ಮಣ್ಣು ಕಪ್ಪಾಗಿದೆ ಅಂದ್ರೆ ಸಾವಯವ ನಾವು ಇದು ಮಾಡಿದಾಗ ಅಲ್ಲಿ ಅಂದ್ರೆ ನಾವು ಎಷ್ಟು ಇದು ಮಾಡ್ತೀವಿ, ಕೆಲವೊಂದು ಬೆಳೆಗಳಿಗೆ ಬೇಕಾಗುವಂತ ಇದು ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಕೆಲವೊಂದು ಪೋಷಕಾಂಶಗಳು ನಮ್ಮ ಅಲ್ಲಿ ನೆಲ ನಿಲ್ತವೆ, ರಾಸಾಯನಿಕ ಮಾಡಿದ್ರೆ ನಾಶ ಆಗಿ ಹೋಗ್ತವೆ. ಈಗ ತರಕಾರಿ ಕೃಷಿಯ ಬಗ್ಗೆ ಹೇಳಿ, ಯಾವ ರೀತಿ ನೀವು ವಿವಿಧತೆಯನ್ನ ಕಾಪಾಡಿಕೊಂಡಿದ್ರಿ, ಮತ್ತೆ ಇದರಲ್ಲಿ ಒಂದು ಪೋಷಕಾಂಶದ ನಿರ್ವಹಣೆ ಆಗ್ಬೋದು, ಕೀಟ ರೋಗಣೆ ಆಗ್ಬೋದು, ಮತ್ತೆ ಈ ನೀರಾವರಿ ವ್ಯವಸ್ಥೆ ಆಗ್ಬೋದು, ಇದನ್ನೆಲ್ಲ ಹೇಗೆ ಮಾಡಿರಿ? ಇತ್ತೀಚೆಗೆ ನೋಡಿರುವಂತಹದ್ದು ಈ ಪ್ಲಾಸ್ಟಿಕ್ ಮಲ್ಚ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಿ, ಇದನ್ನೆಲ್ಲ ಹೇಗೆ ಅಳವಡಿಸಿಕೊಂಡಿದ್ದೀವಿ? ನಾನು ಮಲ್ಚರಿಂಗ್ ಮಾಡಲಿಲ್ಲ, ಯಾಕಂದ್ರೆ ನಮ್ದು ತುಂಡು ಭೂಮಿ ಆದ್ರಿಂದ. ನಾನು ಯಾವ ರೀತಿ ಐಡಿಯಾ ಅಂದ್ರೆ, ಸಮಗ್ರ ಕೃಷಿಯಲ್ಲಿ ಒಂದು ಚಿಕ್ಕ ಜಾಗ, ಕೆಲವರು ಹೇಳ್ತಾರೆ ಎಕರೆಗಟ್ಟಲೆ ಜಾಗ ಕೃಷಿಯಲ್ಲಿ, ನಾನು ಅದನ್ನ ಸವಾಲಾಗಿ ತಗೊಂಡೆ. ನಮ್ ಕಡೆ ಚಿಕ್ಕ ಜಾಗ, ಒಂದು ಚಿಕ್ಕ ಜಾಗ, ಉದಾಹರಣೆ ಒಂದು 10 ಸೆಂಟ್ಸ್ ಜಾಗದಲ್ಲಿ ಕೆಲವರು ಹೇಳಿದ್ರು ಒಂದೇ ಬೆಳೆ ಬೆಳಿಬಹುದು, ಬಟ್ ನಾನು ಆ ರೀತಿ ಮಾಡುದಿಲ್ಲ. 10 ಸೆಂಟ್ಸ್ ಜಾಗದಲ್ಲಿ 10 ರೀತಿಯ ಬೆಳೆಯನ್ನ ಬೆಳಿತೀನಿ. ಅಂತ ಏನೇನು, ಪ್ರಥಮವಾಗಿ ತೊಂಡೆ ಹಾಕ್ತೆ, ತೊಂಡೆ ಹಾಕಿ ತೊಂಡೆ ಫಸಲು ಬರೋದು ಒಂದು 1.5 ತಿಂಗಳಾಗತ್ತೆ. ಆಗ ಅದ್ರ ಬುಡಕ್ಕೆ ಹರಿವೆ ಹಾಕ್ತೀನಿ, ಆ ಗೊಬ್ಬರ ನಾವು ಹಾಕಿರ್ತಾರ ದಡಿ ಹರಿವೆ ಹಾಕ್ತೀವಿ, ಸುತ್ತಲೂ ಹಾಕ್ತೀವಿ, ಅದು 1 ತಿಂಗಳಿಗೆ ಬೆಳೆ ಬರುತ್ತೆ. 1 ತಿಂಗಳಿಗೆ ಬೆಳೆ ಬಂದಾಗ ಮತ್ತೆ ಅದ್ರ ಬುಡದಲ್ಲಿ ಮತ್ತೆ ಹಬ್ಬಲಿಕ್ಕೆ 1.5 ತಿಂಗಳು ಕಾಯಿ, ಮಧ್ಯ ಮಧ್ಯ ಜಾಗದಲ್ಲಿ ಸೊಪ್ಪು ಹರಿವೆ ಹಾಕ್ತೆ ಆಚೆ. ಅದೇ ಅಕ್ಕಪಕ್ಕದಲ್ಲಿ ಆಚೆ ಸೈಡ್ ಈಚೆ ಸೈಡ್ ಎಲ್ಲ ಜಾಗ ಇದ್ದಾಗ ದಂಡೆ ಬದಿಯಲ್ಲೆಲ್ಲ ಸೊರೆ ಹಾಕ್ತೆ, ಪಡವಲ್ಕಾಯಿ ಹಾಕ್ತೆ, ಹಾಗಲ್ಕಾಯಿ ಹಾಕ್ತೆ, ಮೂಲಂಗಿ ಅದೇ ಇಲ್ಲ ಇಲ್ಲ, ಅದನ್ನ ಸಪರೇಟ್ ಸಪೋರ್ಟ್ ಕೊಟ್ಟು ಮಾಡ್ತೇನೆ. ಅಂದ್ರೆ ನನಗೆ 10 ಸೆಂಟ್ಸ್ ಜಾಗದಲ್ಲಿ 12 ರೀತಿಯ ತರಕಾರಿ ಲಾಭದಾಯಕವಾಗಿ ಬೆಳೀತೆ. ಇದರಿಂದ ನನಗೂ ಲಾಭ ಇದೆ. ನಾನಂದ್ರೆ ನೇರ ಮಾರುಕಟ್ಟೆನ ಜಾಸ್ತಿ, ಅಂದ್ರೆ ಮಧ್ಯವರ್ತಿಗಳಿಗೆ ಕೊಡಕ್ ನಾನು ಇಷ್ಟಪಡೋದಿಲ್ಲ, ನಾನೇ ಸಂತೆಯಲ್ಲಿ ಹೋಗಿ ಮಾರಿ ಬರ್ತೆ. ಅಂದ್ರೆ ಕೆಲವರು ಹೇಳ್ತಾರೆ ಕೃಷಿ ಲಾಭ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಕೃಷಿಯಲ್ಲಿ ನಮಗೆ ಹುಮ್ಮಸ್ ಬೇಕು. ಕೃಷಿಯಲ್ಲಿ ಹುಮ್ಮಸ್ ಇದ್ದವರು ಮಾತ್ರ ಎಲ್ರಿಗೂ ಇರ್ಲಿಕ್ಕೆ ಆಗುದಿಲ್ಲ. ಹಸಿವೆ ಆದಾಗ ಆಹಾರ ಕೊಡಬೇಕು ಅನ್ನುವಂತಹದ್ದು ಸಾಮಾನ್ಯ ನಿಯಮ. ಈ ತರಕಾರಿಗಳಿಗೆ ಹೇಗೆ ಆಹಾರ ಕೊಡುದು? ತರಕಾರಿಗಳಿಗೆ ಆಹಾರ ಅಂದ್ರೆ, ಕೆಲವರು ಹೇಳ್ತಾರೆ ತರಕಾರಿ ಏನಾದ್ರೂ ನೆಟ್ಟು ಸಿಕ್ಕಾಪಟ್ಟೆ ನೀರು ಬಿಡ್ತಾರೆ, ಅದು ತಪ್ಪು. ಯಾಕಂದ್ರೆ ನಾವು ನೋಡಿದಾಗ ನೀರು ಜಾಸ್ತಿ ಆದಾಗ ಎಲೆ ಹಳದಿ ಕಲರಿ ಬರುತ್ತೆ, ಹಳದಿ ಕಲರ್ ಯಥೇಚ್ಛವಾಗಿ ನೀರು, ಒಂದು ಮಿನಿಮಮ್ ಅಂತ ಹೇಳಿ. ನಾವು ಈಗ ಹೇಗೆ ನೀರು ಎಷ್ಟು ಬೇಕೋ ಅಷ್ಟು ಕುಡಿತೇವೆ, ಅದೇ ರೀತಿ ನಾವು ಕೊಟ್ಟಾಗ ಮಾತ್ರ ನಾವು ಪ್ರಾಯೋಗಿಕವಾಗಿ ಒಂದೆರಡು ಸಾರಿ ನೋಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ನೆಟ್ಟಾಗ ಒಂದ್ ಸ್ವಲ್ಪ ಏನಾದ್ರೂ ಹಳದಿ ಕಲರ್ ಆಯ್ತು, ಎಲೆ ಸ್ವಲ್ಪ ಸ್ಟಾಪ್ ಮಾಡ್ಬೇಕು. ತರಕಾರಿಗೆ ದಿನ ಬಿಟ್ಟು ದಿನ ನೀರು ಕೊಟ್ಟು ಉಳಿದು, ಆದಷ್ಟು ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಹೊತ್ತಿನಲ್ಲಿ ಸುಡು ಬಿಸಿಲಿನಲ್ಲಿ ನಾವು ಬಿಡೋದು ಇದ ಒಳ್ಳೇದಲ್ಲ. ಬೆಳಿಗ್ಗೆ ಬಿಟ್ಟು ಒಂದೇ ಸಂಜೆ ಹೊತ್ತಲ್ಲಿ ಬಿಟ್ಟಾಗ ನಮ್ಗೆ ಉಪಯೋಗ ಆಗುತ್ತೆ, ಅದರಿಂದ ಬೆಳೆನೂ ಉತ್ತಮ ಬರುತ್ತೆ ಆಚೆ. ಈ ಗೊಬ್ಬರವನ್ನು ಕೊಡುವಂತಹದ್ದು 15 ದಿವಸಕ್ಕೋ 10 ದಿವಸಕ್ಕೋ ಒಂದ್ಸರಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಿರೋ, ಅಥವಾ ವರ್ಷಕ್ಕೆ ಒಂದೆರಡು ಸರಿ ಒಂದು ಫಸಲಲ್ಲಿ ಕೊಟ್ಟರೆ? ತೆಂಗಿನ ತೋಟ, ಅಡಿಕೆ ತೋಟಕ್ಕಾದ್ರೆ ಅದು ಒಂದು ವರ್ಷಕ್ಕೊಂದು ಅಥವಾ ಎರಡು ಸರಿ ಕೊಟ್ಟರೆ ಆಗತ್ತೆ. ತರಕಾರಿಯಲ್ಲಿ 15 ದಿವಸಕ್ಕೆ ಕೊಟ್ಟರು ಒಳ್ಳೇದು. ಗೊಬ್ಬರವನ್ನ ಸೊಪ್ಪಿನ ಗೊಬ್ಬರ ಹಾಕಿದಾಗ 1 ತಿಂಗಳಿಗೆ ಒಂದ್ಸರಿ ಹಾಕ್ಬೇಕು, ಯಾಕಂದ್ರೆ ಅದರಲ್ಲಿ ಜಾಸ್ತಿ ಹಾಕದಷ್ಟು ಕೆಲವೊಂದು ಹುಳಗಳೆಲ್ಲ ಬರುತ್ತೆ, ಬೇರು ಹುಳಗಳ ಉತ್ಪತ್ತಿ. ಸ್ಲರಿ ಆದ್ರೆ 15 ದಿವಸಕ್ಕೆ ನಾವು ಕೊಟ್ಟಾಗ ಉತ್ತಮ ಬೆಳೆ ಬರುತ್ತೆ. ಅಷ್ಟು ಒಳ್ಳೇದಂದ್ರೆ ಅಷ್ಟು ಒಳ್ಳೆ ಬೆಳೆ ನಾನು ಕಂಡ್ಕೊಂಡಿದ್ದೆ ಅದನ್ನ. ಕೀಟ ರೋಗಗಳ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ಕೀಟ ರೋಗ ನಿರ್ವಹಣೆ ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲ ರಾಸಾಯನಿಕ ಮಾಡ್ತಾ ಇದ್ದಂತೆಲ್ಲ, ಈಗ ಅದನ್ನ ಬಿಟ್ಟೆ. ಗೋಮೂತ್ರವನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ, ಮತ್ತೆ ಸಾವಯವ ಕೀಟನಾಶಕಗಳು ಅಂತ ಹೇಳಿದ್ರೆ ಅದು ಬಟ್ಟಿ ಎಷ್ಟಂತ ಗೊತ್ತಿಲ್ಲ, ಆದ್ರೆ ಕೆಲವೊಂದು ಕಂಪನಿಗಳು ಹೇಳುದು ಆ ಪ್ರಯೋಗ ಮಾಡ್ತಾನೆ ಇರ್ತೀನಿ ನಾನು, ಬೇವಿನ ಎಣ್ಣೆ ಯಾವ್ದೊಂದು. ಯಾಕಂದ್ರೆ ಈ ಕಾಲದಲ್ಲಿ ಸಾವಯವ ಅಂದ್ರೂ ನಂಬೋಕೆ ಕಷ್ಟ, ಅಂದ್ರೆ ಸಂಪೂರ್ಣ ಸಾವಯವಾಗಿರುವುದಿಲ್ಲ. ಅದಕ್ಕೋಸ್ಕರ ಸಾವಯವ ರೀತಿಯಲ್ಲಿ ಮಾಡಿದಾಗ ಕೀಟಗಳ ಕಡಿಮೆ. ನನ್ ತಿಳಿದ ಮಟ್ಟಿಗೆ ರಾಸಾಯನಿಕ ಕೀಟಗಳ ಹಾವಳಿ ಜಾಸ್ತಿ, ಸಾವಯವ ತುಂಬಾ ಕಡಿಮೆ. ಅಂದ್ರೆ ನಾವು ಗೋಮೂತ್ರಗಳನ್ನೆಲ್ಲ ಸ್ಪ್ರೇ ಮಾಡಿದಾಗ ಅದರ ಸ್ಮೆಲ್ಗೆ ಇದು ಬರುವುದಿಲ್ಲ ಕೀಟಗಳು. ಈಗ ನಿಸರ್ಗದಲ್ಲಿಯೂ ಕೂಡ ಒಂದು ರೀತಿಯ ಸಮತೋಲನ, ಒಂದು ಬ್ಯಾಲೆನ್ಸ್ ಎನ್ನುವಂತದ್ದು ಇರ್ತದೆ ಅಂತ ಹೇಳಿ, ಒಂದು ಕೀಟವನ್ನು ತಿನ್ನುವುದಕ್ಕೆ ಇನ್ನೊಂದು ಕೀಟ ಕಾಯ್ತಾ ಇರ್ತದೆ, ಇದನ್ನು ನೀವು ಗಮನಿಸಿದ್ದೀರಾ? ಖಂಡಿತ. ನಮ್ಮ ತೋಟದಲ್ಲಿ ನೆಲಗಡಲೆ ಕೃಷಿ ಮಾಡ್ತೀವಿ, ಅಲ್ಲಿ ನಾವು ಮೊದಲೆಲ್ಲ ನೆಲಗಡಲೆಗೆ ಅಂದ್ರೆ 6-7 ಸಾರಿ ರಾಸಾಯನಿಕ ಸ್ಪ್ರೇ ಮಾಡ್ತಿದ್ವಿ, ಈಗ ಮಾಡುದಿಲ್ಲ ಅಂದ್ರೆ ಆಗ ಕೊಕ್ಕರೆಗಳು ಬರ್ತವೆ, ಅದು ಹೂವು ಆದ ನಂತರ ಅದ್ರ ಹುಳ, ಆ ಕೊಕ್ಕರೆಗಳನ್ನ ನಾವು ಓಡಿಸುದಿಲ್ಲ, ಅವುಗಳು ತಿಂದು ನಮಗೆ ಲಾಭ ಮಾಡ್ತವೆ ಆಚೆ. ಕರೆಗಳು ಬಂದ ನಾವು ಯಾವುದೇ ಪಕ್ಷಿ, ನಮ್ಮ ತೋಟದಲ್ಲಿ ತುಂಬಾ ರೀತಿಯ ಪಕ್ಷಿಗಳು ಬರ್ತವೆ, ಯಾವ್ದನ್ನು ನಾವು ಓಡಿಸುವಂತ ಪ್ರಯತ್ನ ಮಾಡುದಿಲ್ಲ. ಯಾಕಂದ್ರೆ ಅವರು ನೈಸರ್ಗಿಕ ಹತೋಟಿ ಮಾಡ್ತವೆ ಕೀಟಗಳನ್ನ, ಯಾಕಂದ್ರೆ ನಮ್ಗೆ ಕೆಲವೊಂದು ಮರಗಳ ಮೇಲೆ ಹತ್ತಿಲಿಕ್ಕೆ ಆಗುದಿಲ್ಲ ಸ್ಪ್ರೇ ಮಾಡಿ, ಅವುಗಳು ಅದನ್ನ ನಾಶವಾಗಿ. ತೆಂಗಿನ ಮರದಲ್ಲೆಲ್ಲ ಕುರುವಾಯಿ ಸಮಸ್ಯೆ ಬರ್ತದ? ಕುರುವಾಯಿ ಸಮಸ್ಯೆ ನಮ್ದು ಕರಾವಳಿ ಸೈಡ್ ಬರ್ಲಿಲ್ಲ, ಇಷ್ಟರೊಳಗೆ ಬರ್ಲಿಲ್ಲ. ಚಿಕ್ಕ ಚಿಕ್ಕ ಸಸಿಗಳಲ್ಲೆಲ್ಲ ತುಂಬಾ ಉಂಟು. ಈಗ ಸಂಕ್ಷಿಪ್ತವಾಗಿ ನೆಲಗಡಲೆ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ವಿಶೇಷತೆ ಏನು, ಯಾವ ರೀತಿ ಮಾಡ್ತೀರಿ, ಏನೇನು ಸಮಸ್ಯೆಗಳೆಲ್ಲ ಬರ್ತವೆ? ನೆಲಗಡಲೆ ಕೃಷಿ ಅಂತ ಹೇಳಿದ್ರೆ ಮೊದಲ ಸಮಸ್ಯೆ ರಾಸಾಯನಿಕ ಬಳಸುವಾಗ ಸಮಸ್ಯೆ ಬರ್ತಿತ್ತು. ಈಗ ಪ್ರಥಮವಾಗಿ ನಾವು ನೆಲಗಡಲೆಯಿಂದ ಭತ್ತ ಬೆಳೆ ಆದ ನಂತರ ಗದ್ದೆಯನ್ನು ಉಳುಮೆ ಮಾಡಿ ನೆಲಗಡಲೆಗಳನ್ನ ಹಾಕ್ತೀವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನೆಲಗಡಲೆ ಟೈಮ್, ಅದು 3 ತಿಂಗಳ ಬೆಳೆ. ಅದು 3 ತಿಂಗಳ ಬೆಳೆ. ಅದರಲ್ಲಿ ನಾವೇನ್ ಮಾಡ್ತೇವೆ, ಫಸ್ಟ್ ಕಳೆ ಒಂದು ತೆಗಿತೀವಿ, 1 ತಿಂಗಳು ಹುಟ್ಟಿ 1 ತಿಂಗಳಾದ ನಂತರ ಕಳೆ ತೆಗಿತೀವಿ ಅಷ್ಟೇ ಬಿಟ್ಟು. ಅಂದ್ರೆ ಗಿಡ ಹೂ ಆಗೋ ಮೊದಲೇನೆ ನಾವು ಅದನ್ನ ಕಳೆ ತೆಗಿತೀವಿ. ತೆಗಿಬೇಕು. ಈ ಕಳೆ ತೆಗೆಯೋದ್ರಿಂದ ಲಾಭ ಒಂದೇ, ಕಳೆ ನಮ್ಗೆ ಉಪಯೋಗನೇ. ನಾವು ಅದನ್ನ ಗಿಡಗಳನ್ನ ಸ್ಪರ್ಶ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಒಳ್ಳೆ ಇರುತ್ತೆ. ಅಲ್ಲಿವರೆಗೆ ಗಿಡಗಳ ಬೆಳವಣಿಗೆ ಇರುವುದಿಲ್ಲ, ಕಳೆ ತೆಗೆದ ನಂತರ ಗಿಡಗಳ ಬೆಳವಣಿಗೆ ಒಳ್ಳೆ ಇರುತ್ತೆ. ಅದಾದ ನಂತರ ನಾವು ರಾಸಾಯನಿಕ ಯಾವ್ದನ್ನು ಬಳಸುದಿಲ್ಲ, 3 ತಿಂಗಳಾದ ನಂತರ ಹಾರ್ವೆಸ್ಟ್ ಇದು ಮಾಡಿ ತೆಗೆದು ಬಿಡ್ತೇವೆ. ಬಿಟ್ಟರೆ ಯಾವುದೇ ಇದು ರಾಸಾಯನಿಕ ಬಳಸದೆ ನ್ಯಾಚುರಲ್ ಆಗಿ ನೆಲಗಡಲೆ ಬೆಳಿತು. ಮೊದಲು ಬೆಳೀತಾ ಇದ್ರು, ರಾಸಾಯನಿಕ ಬೆಳೀತಿದ್ರು, ಆಗ ಬೆಳೆ ತುಂಬಾ ಇಳುವರಿ ಕಡಿಮೆ ಇತ್ತು. ಈಗ ಹಾಗಿಲ್ಲ, ಈಗ ಬೆಳೆ ಜಾಸ್ತಿ ಆಗ್ತವೆ. ನೆಲಗಡಲೆ ವರ್ಷ ವರ್ಷ ರಾಸಾಯನಿಕ ಕಡಿಮೆ. ಭತ್ತದ ಕೃಷಿಯನ್ನು ಕೂಡ ನೀವು ಸಾವಯವ ರೀತಿಯಲ್ಲೇ ಮಾಡ್ತೀವಿ? ಸಾವಯವ ರೀತಿಯಲ್ಲೇ ಮಾಡ್ತೀವಿ, ಸಾವಯವ. ಈಗ ನೆಲಗಡಲೆಯಲ್ಲಿ ಈ ಎಲೆ ಚುಕ್ಕೆ ರೋಗ ಅಂತ ಇದೆಯಲ್ಲ, ಅದೇನ ಸಮಸ್ಯೆ ಇಲ್ಲ? ಇಲ್ಲ, ಮೊದ್ಲು ಇದ್ದಿತ್ತು ಎಲೆ ಚುಕ್ಕೆ ರೋಗ ಅಂದ್ರೆ. ನಾವು ನೆಲಗಡಲೆ ಮೊದಲು ರಾಸಾಯನಿಕ ಯೂಸ್ ಮಾಡುವಾಗ, ನಮ್ಮ ತಂದೆಯವರು ಯೂಸ್ ಮಾಡುವಾಗ ಕೀಳುವಾಗ ಒಂದೇ ಒಂದು ಎಲೆ ಇರಲಿಲ್ಲ, ಒಂದೇ ಒಂದು ರಾಸಾಯನಿಕ ಯೂಸ್ ಮಾಡಿ. ಈಗ ರಾಸಾಯನಿಕ ಕಡಿಮೆ ಮಾಡಿ ಎಲೆ ಚುಕ್ಕ ರೋಗ ಎಲ್ಲ ಏನೂ ಇಲ್ಲ, ನ್ಯಾಚುರಲ್ ಆಗಿ ಬೆಳೀತಾ ಇದೆ. ನನಗೆ ನೆಲಗಡಲೆ ಕೃಷಿಗೆ ಯಾವುದೇ ಸ್ಪ್ರೇಗಳನ್ನ ಯೂಸ್ ಮಾಡಬೇಡಿ ಅಂತ. ಏನು ಬರುದಿಲ್ಲ, ಅದು ಎಲೆ ಚುಕ್ಕ ರೋಗ ಅನ್ನೋದೇ ಇಲ್ಲ. ಈಗ ನವಿಲಿನ ಕಾಟವು ಅಥವಾ ಇಂಥದ್ದು ಸಮಸ್ಯೆ, ನವಿಲುಗಳ ಕಾಟ ಇದೆ, ಅದೊಂಚೂರು ಸ್ವಲ್ಪ ಸಮಸ್ಯೆ ಇದೆ. ಆದ್ರೆ ಅದನ್ನ ನಾವು ಸ್ವಲ್ಪ ಕಾಯಿಲೆ ಬೇಕಾಗುತ್ತೆ. ಮತ್ತೇನ್ ಅವಕ್ಕೂ ಹೊಟ್ಟೆಪಾಡಿಗೆ ಬರ್ತವೆ, ನಾವು ಅವ್ರದ್ದು ಹೊಟ್ಟೆಪಾಡಲ್ಲ, ಹಾಗಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನವಿಲುಗಳಿದೆ, ನವಿಲುಗಳು ಮತ್ತೆ ಇತ್ತೀಚೆಗೆ ನಮ್ಮ ಕರಾವಳಿ ಭಾಗ ಮುಳ್ಳಹಂದಿ ಕಾಟಗಳು ಸಿಕ್ಕಾಪಟ್ಟೆ ಇದೆ. ಈಗ ನೆಲಗಡಲೆಯನ್ನ ಮಣ್ಣಿನ ತೆಗೀಲಿಕ್ಕೆ ಅಥವಾ ಕೀಳುದಕ್ಕೆ ಏನಾದ್ರೂ ಮಿಷನರಿ ಉಂಟು? ಮಿಷನರಿ ಅಂದ್ರೆ ನಮ್ಮ ಬಂದಿದೆ ಕೀಳಿಕ್ಕೆ, ಆದ್ರೆ ಕರಾವಳಿ ಭಾಗದಲ್ಲಿ ಅದು ಫೇಲ್ ಆಗಿದೆ, ಪ್ರಾಯೋಗಿಕ ಬಂದು ಕೀಳಿಕ್ಕೆ ಫೇಲ್ ಆಗಿದೆ. ಆದ್ರೆ ಅದು ಗಿಡದಿಂದ ಬಿಡಿಸ್ಲಿಕ್ಕೆ ಹಾರ್ವೆಸ್ಟರ್ ಬಂದಿದೆ. ಈಗ 1 ಎಕರೆ ಆಳುಗಳಿಂದ ಬಿಡಿಸಬೇಕಾದ್ರೆ ನಮ್ಮ ಮನೇಲಿ ಮೊದಲು 15-20 ದಿನ ಬೇಕಿತ್ತು, ಒಂದು 3 ಎಕರೆ ಇದು ಮಾಡಿ. ಈಗ 1 ದಿನದಲ್ಲಿ ಅದು ಖಾಲಿ ಮಾಡಿ ಗಿಡ ಬಿಡಿಸಿ ಹೋಗುತ್ತೆ. ಅಷ್ಟು ಉಪಯೋಗ ಇದೆ, ಮಿಷನ್ ಇಂದ ತುಂಬಾ ಉಪಯೋಗ ಇದೆ. ಆಮೇಲೆ ಈಗ ಜೇನು ಕೃಷಿಯನ್ನು, ಅದರಲ್ಲೂ ವಿಶೇಷವಾಗಿ ಮುಜಂಟಿ ಜೇನು, ಮಿಸ್ರಿ ಜೇನು ಅಂತ ಹೇಳ್ತೀವಿ, ಇದರ ಒಂದು ಪ್ರಯೋಗವನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದರ ಬಗ್ಗೆ ಒಂದು ವಿಶೇಷತೆ ಬಗ್ಗೆ ಹೇಳಿ. ಮುಜಂಡಿ ಜೇನು ಅಂದ್ರೆ ಇದು ಸ್ವಲ್ಪ ಅಳಿವಿನಂಚಿನಲ್ಲಿರುವಂತ ಇದು, ಕಾಡುಗಳಲ್ಲಿ ಮರದ ಪೊಟರೆಗಳಲ್ಲಿ ಬೆಳೆಯುವಂತ ಒಂದು ಇದು. ಇವುಗಳ ವಿಶೇಷ ಏನಂದ್ರೆ ಚಿಕ್ಕ ಚಿಕ್ಕ ಹೂಗಳಲ್ಲಿ ಇರುವಂತಹ ಮಕರಂದವನ್ನ ಹೀರುವಂತ ಕೆಲಸ. ಹಾಗಾಗಿ ನಾನು ಏನ್ ಮಾಡಿದೆ, ನಮ್ಮ ತೆಂಗಿನ ತೋಟದಲ್ಲಿ ಯಾರು ಹೇಳಿದ್ರು ಹಿಂಗೆ ತೆಂಗಿನ ತೋಟದಲ್ಲಿ ಇಟ್ಟರೆ ಫಸಲು ಜಾಸ್ತಿ ಬರುತ್ತೆ ಅಂತ. ಆಯ್ತು, ಪ್ರಾಯೋಗಿಕವಾಗಿ ಮಾಡುವಂತ ಹೇಳಿ ತಗೊಂಡೋಗಿಟ್ಟೆ. ಅವ್ರ ಕೆಲಸ ಏನಂದ್ರೆ ತೆಂಗಿನ ದೂರ ದೂರ ಹೆಚ್ಚು 1.5 ಕಿಲೋಮೀಟರ್ ಜಾಸ್ತಿ ಹೋಗುದಷ್ಟೇ, ಬೇರೆ ಜೇನುಗಳಾದ್ರೆ 1.5-2 ಕಿಲೋಮೀಟರ್. ಇದು ಅಲ್ಲೇ ಅಕ್ಕಪಕ್ಕದಲ್ಲಿರುವ ಇವು ಏನ್ ಮಾಡ್ತಾರೆ, ತೆಂಗಿನ ಹೂ ಚಿಕ್ಕದಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ನಮ್ಮ ತೋಟದೊಳಗಡೆನೆ ಇರ್ತವೆ. ಅದನ್ನ ಮಾಡಿದಾಗ ಈಗ ಹೆಚ್ಚು ದೂರ ಹೋಗುದಿಲ್ಲ ಅಲ್ಲೇ. ಮತ್ತೆ ಅವುಗಳ ವಿಶೇಷತೆ, ದೊಡ್ಡ ಜೇನುಗಳು ಗೂಡು ಬಿಟ್ಟು ಬೇರೆ ಹೋಗ್ತವೆ. ಇದು ಏನು ಇಲ್ಲ, ಒಂದು ಸಾರಿ ನಾವು ಬಿಟ್ರೆ 10-15 ವರ್ಷದೊಳಗೂ ಅಲ್ಲೇ ಅದೇ ಗೂಡೊಳಗೆ ಇರ್ತವೆ, ಎಲ್ಲೂ ಗೂಡು ಬಿಟ್ಟು ಹೋಗುವಂತ ಇದಿಲ್ಲ. ಅದರಿಂದ ತುಪ್ಪನೂ ಸಿಗುತ್ತೆ, ಯಾಕಂದ್ರೆ ಈ ಬೇರೆ ಜೇನುಗಳಿಗಿಂತ ಇದು ಪ್ಯೂರ್ ತುಪ್ಪ, ತುಂಬಾ ಒಳ್ಳೆ ಗುಣಮಟ್ಟದ ತುಪ್ಪ ಸಿಗ್ತಾ ಉಂಟು ನಂಗೆ. ಈಗ ಅದನ್ನ ತೋಟದಲ್ಲಿ ಅದನ್ನ ಸಾಗೋಗಿದ್ಮೇಲೆ ತೆಂಗಿನಲ್ಲಿ ಫಸಲು ಜಾಸ್ತಿ ಆಗ್ತದೆ. ಫಸಲ್ ಅಂದ್ರೆ ಹೇಳಿದ್ರೆ ಸಾಧಾರಣ ಒಂದು ಮೊದಲು 60% ಇದೆ, 70-80% 20-30% ಜಾಸ್ತಿ ಬಂದಿದೆ ಮೊದಲಿಗಿಂತ. ಅಂದ್ರೆ ಈಗ ಬಿದಿರಿನ ಅಂಡೆಯಲ್ಲಿ ನೀವು ಬಿಡಿಸ್ತಾ ಇರುವಂತದ್ದು ಅಂದ್ರೆ, ಈಗ ಪ್ರಾಯೋಗಿಕವಾಗಿ ನಮ್ಗೊಬ್ರು ಬಾಕ್ಸ್ ಕೊಟ್ಟಿದ್ದಾರೆ, ಇನ್ನೀಗ ನೆಕ್ಸ್ಟ್ ಆರ್ಡರ್ ಕೊಟ್ಟಿದ್ದೆ ನಾನು, ತುಂಬಾ ಬಾಕ್ಸ್ ಅನ್ನ ಆರ್ಡರ್ ಕೊಟ್ಟಿದ್ದೆ. ಪ್ರಾಯೋಗಿಕವಾಗಿ ಸಕ್ಸಸ್ ಆಗಿದ್ದೀನಿ, ತುಪ್ಪ ಎಲ್ಲ ಆಗಿದೆ ಇದೆಲ್ಲ. ಇನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಇದ್ದೆ ಅದನ್ನ, ಜೇನನ್ನ ಮಾಡ್ಬೇಕು. ಈಗ ಪರಿಸರದಲ್ಲಿ ಈಗಾಗಲೇ ಕುಟುಂಬಗಳು ಇವೆಯೇ ಈ ಮುಜಂಟಿ ಜೇನು? ಕಡಿಮೆ ಆಗಿದೆ. ಮುಜಂಟಿ ಜೇನುಗಳು ಈ ಕಾಡು ನಾಶದಿಂದಾಗಿ ನಾಶ ಆಗಿದೆ. ಈಗೇನ ನಾವು ಅಂದ್ರೆ, ನಾನು ಅದು ಸ್ವಲ್ಪ ಪ್ರಯೋಗ ಎಲ್ಲ ಮಾಡಿದ ಬುಕ್ಸ್ ಎಲ್ಲ ಓದಿದ್ದೇನೆ. ಕೃತಕವಾಗಿ ಪಾಲ್ ಮಾಡಬಹುದು ಅದರಲ್ಲಿ ಕೂಡ? ಅದರಲ್ಲಿ ಮಾಡಬಹುದು, ಮಾಡಬಹುದು, ಮಾಡಬಹುದು ಆಚೆ. ಅಂದ್ರೆ ಗರಟೆಯಲ್ಲಿ ಅದನ್ನ ಸಾಕ್ಬಹುದು, ಬಿದಿರಿನ ಇದರಲ್ಲಿ, ಮತ್ತೆ ಈಚೆ ನೈಲಾನ್ ಪೈಪ್ಗಳಲ್ಲೂ ಅದನ್ನ ಈಗ ಸಾಕ್ಬಹುದು. ಅದೇ ಅದು ಮೇನ್ ಇದಂತ ಹೇಳಿದ್ರೆ, ಅವುಗಳು ಗೂಡು ಬಿಟ್ಟು ಬೇರೆ ಇದಕ್ಕೆ ಹೋಗುದಿಲ್ಲ, ವರ್ಷಾನುಗಟ್ಲೆ ನಮ್ಮ ಮನೆ ಸದಸ್ಯರ ರೀತಿಯೇ ಇಲ್ಲೇ ಇರ್ತವೆ. ಹೈನುಗಾರಿಕೆಯ ಬಗ್ಗೆ ಹೇಳಿ. ಹೈನುಗಾರಿಕೆ ವಿಷಯ ಹೇಳಿದಾಗ, ಹೈನುಗಾರಿಕೆ ನಮ್ಮ ಮನೇಲಿ ಇದೆ ಅಂದ್ರೆ, ಗೋಬರ್ ಗ್ಯಾಸ್ ಅನ್ನು ನಾವು ಮಾಡಿದ್ವಿ. ಹೈನುಗಾರಿಕೆಯಲ್ಲಿ ನಾವು ಪ್ರಥಮವಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ, 1 ದನಕ್ಕೆ 10 ಸೆಂಟ್ಸ್ ಜಾಗದಲ್ಲಾದ್ರೂ ಹುಲ್ಲು ಬೇಕು. ಯಾಕಂದ್ರೆ ಈ ಮೊದಲೆಲ್ಲ ಬೇರೆ ಬೇರೆ ಜಾಗಗಳಿಗೆಲ್ಲ ಬಿಡ್ತಿದ್ವಿ, ಈಗ ಹಾಗೆ ಇಲ್ಲ, ಮನೆ ಒಳಗಡೆನೆ ಸಾಕ್ಬೇಕಾಗತ್ತೆ. ಹಾಗಾಗಿ 1 ದನಕ್ಕೆ 10 ಸೆಂಟ್ಸ್ ಜಾಗದಲ್ಲಿ ಹುಲ್ಲು ಬೆಳೆವು. ಮತ್ತೆ ನಾವು ದನ ಯಾರೋ ಗೌರ್ಮೆಂಟ್ ನವರು ಸಬ್ಸಿಡಿ ಕೊಟ್ಟರು ಅಂತ ಹೇಳಿ ಇಲ್ಲಿ ಹಟ್ಟಿ ಓಪನ್ ಮಾಡಿ ದನ ತಂದ್ರೆ ಆಗುದಿಲ್ಲ. ನಾವು 5-6 ತಿಂಗಳು ಮೊದಲೇನೆ ಪ್ರಿಪೇರ್ ಆಗಬೇಕು. ಹಿಂಡಿಗಳನ್ನೇ ನಂಬ್ಕೊಂಡಿದ್ರೆ ಆಗುದಿಲ್ಲ ಡೈರಿಯಲ್ಲಿ. ಡೈರಿಯಲ್ಲಿ ಹಿಂಡುಗಳು, ಹುಲ್ಲು ಮೇನ್, ಮೇವು, ನಾವು ಮೇವುಗಳ ಬಗ್ಗೆ ಮೊದಲು ಗಮನ ಕೊಡ್ಬೇಕು. ನೆನ್ಸಿ ನಾವು ಇಂತ ಒಂದು ಇದಾದ ನಂತರ ಒಂದು ಸ್ಕೆಚ್ ಹಾಕಿದಾಗ ಹೈನುಗಾರಿಕೆ, 1-6 ತಿಂಗಳ ಮುಂದೆ ಪ್ರಿಪೇರ್ ಆಗಿ ಅದು ಹುಲ್ಲುಗಳನ್ನ 10 ಸೆಂಟ್ಸ್, 1 ದಿನಕ್ಕೆ ಅಂತೂ 10 ಸೆಂಟ್ಸ್ ಅಂದ್ರೆ 2 ದಿನಕ್ಕೆ 20 ಸೆಂಟ್ಸ್. ಈ ರೀತಿಯಾಗಿ ನಾವು ಮೇವುಗಳಿಗೆ ಅವಕ್ಕೆ ಇದು ಬರಬಾರ್ದು, ಸಮಸ್ಯೆ ಬರಬಾರ್ದು. ಮೇನ್ ಹಸಿರು ಹಸಿಮೇವು ಮೇನ್, ಹಸಿರು ಹಸಿರು ಮತ್ತೆ ಒಣ ಹುಲ್ಲುಗಳನ್ನ, ಒಣ ಹುಲ್ಲುಗಳು ಸಿಗ್ತವೆ, ಹಸಿಮೇವನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಮತ್ತೆ ಡೈರಿ ಹಿಂಡಿಗಳನ್ನೇ ನಾವು ಅತಿ ಯಥೇಚ್ಛವಾಗಿ ಬಳಸಿರಾಗುದಿಲ್ಲ. ಇತ್ತೀಚೆಗೆ ಮೇವನ್ನ ಹಸಿ ಮೇವನ್ನ ಹಾಕೋದಿಲ್ಲ, ಹಸಿ ಮೇವುಗಳನ್ನ ಹಾಕೋದಿಲ್ಲ, ಡೈರಿ ಹಿಂಡಿಗಳನ್ನೇ ಯೂಸ್ ಮಾಡ್ತಾರೆ. ಆಚೆಯಲ್ಲಿ ನಾವು ಮೇಯ್ನ್ ಹಸಿ ಹುಲ್ಲು ಒಣ ಹುಲ್ಲನ್ನ ಸಮ ಪ್ರಮಾಣದಲ್ಲಿ ಹಾಕಿದಾಗ ಫ್ಯಾಟ್ ಎಲ್ಲ ಡಿಗ್ರಿ ಡೈರಿ ಹೋದಾಗ ಸಮಸ್ಯೆಗಳು ಬರೋದಿಲ್ಲ, ಫ್ಯಾಟ್ ಇಲ್ಲ ಡಿಗ್ರಿ ಇಲ್ಲ ಅನ್ನೋ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ ಕೆಚ್ಚಲು ಬಾವುಗಳ ಸಮಸ್ಯೆ ಇದ್ಯಾವುದು ಬರುವುದಿಲ್ಲ. ರಜೇಶ್ ಅವರಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ, ಇದರ ಬಗ್ಗೆ ಹೇಳಿದ್ರೆ ಒಂದು ಚಟುವಟಿಕೆ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಒಂದು ಬದಲಾವಣೆಯನ್ನು ತಂದಿದೆ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ನನಗೆ ಚಿಕ್ಕ ಸಣ್ಣ ಪ್ರಾಯದಲ್ಲಿ ನಾನು ಅಲ್ಲೋಗಿ ಸೇರಿಕೊಂಡೆ. 2012-13 ಶಿಕ್ಷಾ ತೆಕ್ಕಟ್ಟೆ ಒಕ್ಕೂಟದ ಅಧ್ಯಕ್ಷನಾದೆ, ಅಧ್ಯಕ್ಷನಾದೆ ಜವಾಬ್ದಾರಿಗಳನ್ನು ಪಡ್ಕೊಂಡೆ. ಯಾಕಂದ್ರೆ ನಮ್ಮಂತ ಯುವಕರಿಗೆ ಸ್ಫೂರ್ತಿನೇ ಅವರೇ. ನಂತರ ಅದೇ ಇದರಲ್ಲಿ ಇದ್ಕೊಂಡು ರೂಟ್ ಸೆಟ್ ಅಲ್ಲಿ ಸೋಫೈಲ್ ಫಿನೈಲ್ ಗಳನ್ನ ಸ್ವಉದ್ಯೋಗ ತರಬೇತಿಯನ್ನ ಪಡೆದೆ. ನಂತರ ಅಲ್ಲಿಂದ ಹೈನುಗಾರಿಕೆ ಉಂಟು ಗೋಬರ್ ಗ್ಯಾಸ್ ಅನುಷ್ಠಾನ ಮಾಡಿದೆ. ರಾಜ್ಯ ಮಟ್ಟದ ಅಧ್ಯಯನ ಪ್ರವಾಸಗಳನ್ನ ಕೈಗೊಂಡೆ. ಇದುವರೆಗೆ ನಾನು ಕೃಷಿ ಇಲಾಖೆ ಯೋಜನೆ ಮುಖಾಂತರ ಸುಮಾರು 23 ಹೆಚ್ಚು ಜಿಲ್ಲೆಗಳ ಹಳ್ಳಿಗಳನ್ನು ಸುತ್ತಿ ಅಧ್ಯಯನ ಮಾಡಿ ಬಂದೆ. ಇದಕ್ಕೆ ನಂಗೆ ನಮ್ಮ ಮನೆ ಕೃಷಿ ಪ್ರಾಮೇಲ ಬೆಂಬಲವಾಗಿ ನಿಂತವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ನಾವು ಕಾವಂದಿರನ್ನ ನೆನಪಿಸಿಕೊಳ್ಳಬೇಕು, ಹಾಗೆ ಸಿಬ್ಬಂದಿಗಳು ಅವರೆಲ್ಲ ನಂಗೆ ತುಂಬಾ ಇದನ್ನು ಅಂದ್ರೆ ನಮ್ಮಂತ ಯುವಕರನ್ನ ಈ ಮಟ್ಟದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಮ್ಮನ್ನ ಯುವಕರ ಸ್ಫೂರ್ತಿ ನೀಡುತ್ತ ಸಂಸ್ಥೆ ಅದೇ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅವರ ಶಾಲಾ ಮಕ್ಕಳಿಗೆ ಸುಜ್ಞಾನ ನಿಧಿ, ಆ ನಿರ್ಗತಿಕರಿಗೆ ಮಾಸಾಶನ ಉಂಟು, ಮತ್ತೆ ಆರೋಗ್ಯ ಅನಾರೋಗ್ಯ ಪೀಡಿತರಿಗೆ ಸಂಪೂರ್ಣ ಸುರಕ್ಷೆ ಉಂಟು, ಮತ್ತೆ ಹಣಕಾಸು ಹಿಂದುಳಿಯುವ ಹಣಕಾಸು ವ್ಯವಸ್ಥೆ ಉಂಟು, ಮತ್ತೆ ಇನ್ನು ತುಂಬಾ ಆರೋಗ್ಯ ಯೋಜನೆಗಳು ತುಂಬಾ ಇದೆ. ಶಿಕ್ಷಿತ ಮಾದರಿ ಸಂಸ್ಥೆ ಅನ್ಬಹುದು ನಮ್ಮ, ಇದಕ್ಕೆ ಪುಣ್ಯ ನಮ್ಮ ಇಲ್ಲಿ ಸಂಸ್ಥೆ ಬಂದಿರೋದು. ಎಲ್ಲಕ್ಕಿಂತ ಪ್ರಮುಖವಾಗಿ ಸರಿದಾರಿಗೆ ತರುವಂತಹ ಒಂದು ವ್ಯವಸ್ಥೆಯು ಕೂಡ ಇದೆ, ವಿಶೇಷವಾಗಿ ಈ ಮಧ್ಯವರ್ಜನ ಶಿಬಿರಗಳ ಬಗ್ಗೆ ಶಿಬಿರಗಳಿದೆ ಅಲ್ಲಿ. ಮತ್ತೆ ನಮ್ಗೆ ಒಬ್ಬ ವ್ಯಕ್ತಿ, ನಾವು ಈಗ ನಾನಂದ್ರೆ ಒಂದು ಕಾಲದಲ್ಲಿ ಒಂದು ಸಂಸ್ಥೆಯಲ್ಲಿ ಹೋಗಿ ಎದುರುಗಡೆ ಹೋಗಿ ನಿಲ್ಲಿಕ್ಕೆ ಹೆದರ್ತಿದ್ದೆ. ಈಗ ಏನ್ ಮಾಡ್ತಾ ಇದ್ದೀನಿ, 1000 ಜನರ ಮಧ್ಯೆ ಮಾತಾಡ್ತೀನಿ. ಯಾಕಂದ್ರೆ ಅಲ್ಲಿ ನಮ್ಗೆ ಹಂತ ಹಂತವಾಗಿ ತರಬೇತಿ ಕೊಡ್ತಾ ಇದ್ರು. ಅಂದ್ರೆ ಕೆಲವರು ಹೇಳ್ತಾರೆ ಧರ್ಮಸ್ಥಳ ಸಂಘ ವಾರದ ಸಭೆ ಅಲ್ಲ, ಅದೊಂಥರ ನಮ್ಮ ತರಬೇತಿ. 5 ಜನರ 10 ಜನರ ಮಧ್ಯದಲ್ಲಿ ಒಂದು ತರಬೇತಿ ಕೊಟ್ರೆ, ತಿಂಗಳ ಮಾಸಿಕ ಸಭೆ ಮೂಲಕ ಒಂದು 50 ಜನರ ಮಧ್ಯದಲ್ಲಿ ಮಾತಾಡುವಂತ, ಹಾಗೆ ತ್ರಿಮಾಸಿಕ ಮೂಲಕ 1000 ಜನರ ಮಧ್ಯದಲ್ಲಿ ಹಂತ ಹಂತವಾಗಿ ನಮ್ಗೆ ತರಬೇತಿ, ನಮಗೆ ಗೊತ್ತಿಲ್ಲದ ಹಾಗೆ ಅವರು ತರಬೇತಿ ಕೊಡ್ತಾ ಇದ್ರು. ಇವತ್ತು ನಾನು 4 ಜನರ ಹತ್ರ ಮಾತಾಡ್ತೀನಿ, 4 ಜನ ಗುರುತ ಹಿಡಿತಾರೆ ಅಂದ್ರೆ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ. ಕೊನೆಯದಾಗಿ ಯುವಕರು ತಮ್ಮ ಜೀವನವನ್ನ ಹೇಗೆ ರೂಪಿಸಿಕೊಳ್ಬೇಕು ಅಂತ? ಯುವಕರು ಅಂದ ತಕ್ಷಣ ಈ ಸಾರಿ ಕೃಷಿ ಅಂದ ತಕ್ಷಣ ಯುವಕರು ಆ ಕಡೆ ಗಮನ ಕೊಡೋದಿಲ್ಲ. ಅಂದ್ರೆ ಬೇರೆಯವರ ಜೊತೆಲಿ ಈಗ ಸಂಸ್ಥೆಯಲ್ಲೇ ಹೋಗಿ ದುಡಿತಾರೆ, ನಂಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಆಫೀಸಲ್ಲಿ ಹೋಗಿ ಮತ್ತೆ ಹೋಗಿ ಡ್ಯೂಟಿ ಮಾಡುದು, ಅಲ್ಲಿ ಬಾಸ್ ಇಂದ ಮ್ಯಾನೇಜರ್ ಇಂದ ಅವರೆಲ್ಲ ಟಾರ್ಚರ್ಗಳನ್ನ ಅನುಭವಿಸ್ತಾರೆ. ಆದ್ರೆ ಕೃಷಿಯಲ್ಲಿ ಹಾಗಿಲ್ಲ, ಇಲ್ಲಿ ಬಾಸು ನಾವೇ, ಕೆಲಸದವರು ನಾವೇ, ಮ್ಯಾನೇಜರು ನಾವೇ, ಎಲ್ಲ ನಾವೇ. ಈ ಕ್ಷೇತ್ರದಲ್ಲಿ ಇಲ್ಲಿರುವಂತ ನೆಮ್ಮದಿ ಖಂಡಿತ ಅಲ್ಲಿರೋಕ್ ಸಾಧ್ಯನೇ ಇಲ್ಲ. ಆಚೆ ನಾನು ಯುವಕರಿಗೆ ಹೇಳೋದೇ, ಆದಷ್ಟು ನೀವು ಒಂದು ಮನೆಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ನೋಡಿ, ಪ್ರತಿ ಒಂದು ಪಾಟ್ ಅಲ್ಲಿ ಒಂದು ಗಿಡ ನೆಟ್ಟು ನೋಡಿ. ಗಿಡ ನೆಟ್ಟೋದು ಕಾಯಿ ಆಗ್ಲಿ, ನಿಮ್ಗೆ ಅದು ಎಷ್ಟು ಹುಮ್ಮಸ್ಸು ಬರುತ್ತೆ ಅಂದ್ರೆ, ಒಂದು ಗಿಡ ಅಲ್ಲ ಮುಂದೆ 100 ಗಿಡ ಬೆಳೆಯುವಂತ ಹುಮ್ಮಸ್ಸು ಬರುತ್ತೆ. ಒಂದು ಸಾರಿ ಪ್ರಯೋಗ ಮಾಡಿ ನೋಡಿ ಅಂತ ಹೇಳುದು ಕೃಷಿಯಲ್ಲಿ. ಬಹಳ ಸಂತೋಷ ರಾಜೇಶ್ ಅವರೇ, ನಿಮ್ಮ ಸಮಗ್ರ ಕೃಷಿ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ಜೊತೆಗೆ ಯುವಶಕ್ತಿ ಎನ್ನುವಂತಹದ್ದು ಎಲ್ಲೋ ಪೋಲಾಗಿ ಹೋಗೋದ್ರ ಬದಲು ನಮ್ಮ ನಾಡಲ್ಲಿ ನಮ್ಮ ಊರಲ್ಲಿ ಇದ್ರೆ ಬಹಳಷ್ಟು ಒಳ್ಳೇದು ಎನ್ನುವಂತಹ ಒಂದು ಸಂದೇಶವನ್ನು ಕೂಡ ಹೇಳಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಸಮಗ್ರ ಕೃಷಿ ಅನುಭವದ ಕುರಿತು ಕುಂದಾಪುರ ತಾಲೂಕಿನ ಕುಂಭಾಶಿ ಗ್ರಾಮದ ರಾಜೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ರಮ್ಮಣ್ಣ, ಪ್ರಧಾನಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತ್ ಗ್ರಾಮೀಣ ಜೀವನ್

ಜೀವ ಯಾಕೆ ಬಂದಿ, ಲೋಕದ ಅನುಭವ ಬೇಕಾಯಿತೆ ನಿನಗೆ ಯಾಕೆ ಬಂದಿ, ಜೀವ ಯಾಕೆ ಬಂದಿ.